ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು LIC. ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನಗೌಡ ಅವರೇ. ನಮಸ್ಕಾರ ಸರ್. ತೆಂಗು ನಮ್ಮ ಮುಖ್ಯವಾದ ಒಂದು ತೋಟದ ಬೆಳೆ ಅಂತ ಹೇಳ್ಬೋದು. ನಾವು ಇವತ್ತು ಸಾಕಷ್ಟು ಪ್ರದೇಶದಲ್ಲಿ ತೆಂಗಿನ ತೋಟಗಳನ್ನು ನೋಡ್ತಾ ಇದ್ದೀವಿ. ಈ ತೆಂಗಿನಲ್ಲಿ ನಾವು ಒಳ್ಳೆ ಬೆಳೆ ಪಡಿಬೇಕಾದ್ರೆ ಸರಿಯಾಗಿ ತೋಟವನ್ನು ಸ್ಥಾಪನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ತೋಟವನ್ನು ಸರಿಯಾಗಿ ಸ್ಥಾಪನೆ ಮಾಡ್ಕೋಬೇಕು ಅಂದರೆ ಗುಣಮಟ್ಟದ ಸಸಿಗಳನ್ನು ನಾವು ಅಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಈ ಸಸಿ ಮಡಿ ತಯಾರಿಕೆ ಮತ್ತು ಸಸಿಗಳ ನಿರ್ವಹಣೆ ಈ ತೆಂಗಿನಲ್ಲಿ ಬಹಳ ಮುಖ್ಯವಾದಂಥ ಅಂಶ. ಖಂಡಿತವಾಗಿ ಈ ಒಂದು ವಿಚಾರದ ಬಗ್ಗೆನೇ ತಾವಿವತ್ತು ಪರಿಚಯವನ್ನು ಮಾಡಿಕೊಡಬೇಕು. ಈಗ ಮುಖ್ಯವಾಗಿ ನಾವು ಈ ಸಸಿ ಮಡಿನಲ್ಲಿ ಸಸಿಗಳನ್ನು ಮಾಡಿಕೊಳ್ಳುವಾಗ ಸರಿಯಾದಂಥ ತೆಂಗಿನಕಾಯಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯಾವ ರೀತಿಯಾದಂಥ ವಿಧಾನವನ್ನು ಅನುಸರಿಸಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ. ನೋಡಿ, ಇವತ್ತು ನೀವು ಒಂದು ಭಾರತದಲ್ಲಿ ತೆಂಗಿನಿಂದ ಬರ್ತಾಯಿರ್ತಕ್ಕಂಥ ಸರಾಸರಿ ಉತ್ಪಾದಕತೆ ಕೇವಲ 40-50 ತೆಂಗಿನಕಾಯಿಗಳಾಗಿದೆ. ಒಂದು ತೆಂಗಿನ ತೋಟ ಆರ್ಥಿಕವಾಗಿ ಲಾಭದಾಯಕವಾಗಿರಬೇಕು ಅಂತ ಅಂದರೆ ಕನಿಷ್ಠ 80-100 ತೆಂಗಿನಕಾಯಿಗಳನ್ನ ನಾವು ಪಡೆಯಬೇಕು. ಈ ಒಂದು ಅಂಶ ನಮ್ಮ ರೈತರು ಸರಿಯಾದ ಸಸಿಗಳನ್ನು ಆಯ್ಕೆ ಮಾಡಿ ನೆಡದೇ ಇರೋದು ಒಂದು ಬಹುಮುಖ್ಯವಾದ ಕಾರಣವಾಗಿದೆ ಉತ್ಪಾದಕತೆ ಕುಂಠಿತವಾಗಲು. ಈ ಒಂದು ನಿಟ್ಟಿನಲ್ಲಿ ನಾವು ಸಸಿ ಮಡಿ ಆಯ್ಕೆ ಮಾಡುವುದಕ್ಕೆ ಮೊದಲು ಉತ್ತಮವಾದ ತೋಟವನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಉತ್ತಮವಾದ ತೋಟ ಅಂದರೆ ಆ ಒಂದು ತೋಟದಲ್ಲಿ ಮರಗಳು ನಿಯಮಿತವಾಗಿ ಅಧಿಕ ಇಳುವರಿಯನ್ನು ನೀಡ್ತಾ ಇರಬೇಕಾಗ್ತದೆ. ಆ ತೋಟದಲ್ಲಿ ಯಾವುದೇ ರೀತಿಯಾದಂಥ ರೋಗ ರುಜಿನಗಳಿರಬಾರ್ದು, ಕೀಟಬಾಧೆಗಳು ಇರಬಾರ್ದು. ಅದೇ ರೀತಿ ಎಲ್ಲೋ ನಮ್ಮ ಮನೆಯ ಹಿಂದೆ ಇತ್ತಿಲಿನಲ್ಲಾಗಿರ್ಬೋದು ಅಥವಾ ಗೊಬ್ಬರದ ಗುಂಡಿಯಲ್ಲಿ ಒಂದು ಬೆಳೆಯತಕ್ಕಂಥ ಮರಗಳನ್ನು ಆಯ್ಕೆ ಮಾಡಬಾರ್ದು. ಯಾಕೆಂದರೆ ಅಲ್ಲಿ ಅತ್ಯಂತ ಒಂದು ಪೂರಕವಾದ ವಾತಾವರಣ ಇರ್ತದೆ. ಅದೇ ವಾತಾವರಣವನ್ನು ನಮ್ಮ ತೋಟಗಳಲ್ಲಿ ನಾವು ಸೃಷ್ಟಿಸಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಉತ್ತಮವಾದ ಒಂದು ತೋಟವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ಇದು ಮೊದಲನೇ ಅಂಶ. ಉತ್ತಮವಾದ ತೋಟವನ್ನು ಆಯ್ಕೆ ಮಾಡಿಕೊಂಡ ನಂತರ ನಾವು ತಾಯಿ ಮರವನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇದು ಬಹಳ ಪ್ರಮುಖವಾದಂತಹ ಅಂಶ. ಯಾಕೆ ನಾವು ತಾಯಿ ಮರ ಆಯ್ಕೆ ಮಾಡ್ಕೋಬೇಕಾಗ್ತದೆ ಅಂದರೆ, ತಮಗೆಲ್ಲ ತಿಳಿದಿರೋ ಹಾಗೆ ನಿರ್ಲಿಂಗ ಪದ್ಧತಿಯಲ್ಲಿ ನಾವು ತೆಂಗನ್ನು ವಂಶಾಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ. ನಾವು ಲಿಂಗ ಪದ್ಧತಿಯಲ್ಲಿ ಅಂದರೆ ಕಾಯಿಯನ್ನು ಉಪಯೋಗಿಸಿ ನಾವು ವಂಶಾಭಿವೃದ್ಧಿಯನ್ನು ಮಾಡೋದ್ರಿಂದ ಈ ಉತ್ಕೃಷ್ಟವಾದ ತಾಯಿ ಮರದ ಆಯ್ಕೆ ಒಂದು ಪ್ರಮುಖವಾದ ಹೆಜ್ಜೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ, ಆ ಒಂದು ತೆಂಗಿನ ಮರ ನೇರವಾದ ಕಾಂಡವನ್ನು ಹೊಂದಿರಬೇಕಾಗ್ತದೆ. ಮತ್ತೆ ನೀವು ನೋಡಿರ್ಬೋದು, ಆ ಗರಿಗಳು ಬಿದ್ದು ಗುರುತುಗಳಿರ್ತವೆ ತೆಂಗಿನ ಕಾಂಡದ ಮೇಲೆ, ಅವು ಅತ್ಯಂತ ಹತ್ತಿರವಿರಬೇಕು. ಅಂತ ಅಂದರೆ ಜಾಸ್ತಿ ಗರಿಗಳನ್ನು ಅದು ಉತ್ಪಾದಿಸಿರುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಅದೇ ರೀತಿ ವಯಸ್ಸು, ಆ ಒಂದು ಮರದ ವಯಸ್ಸು 25-40 ವರ್ಷಗಳಿರಬೇಕಾಗ್ತದೆ. ಸಾಮಾನ್ಯವಾಗಿ 45 ವರ್ಷ ಆದಮೇಲೆ ನಾವು ಆ ಮರವನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ಆ ಒಂದು ಮರ ಅಧಿಕವಾದ ಗರಿಗಳನ್ನು ಹೊಂದಿರಬೇಕು. 30+ ತೆರೆದ ಗರಿಗಳಿರಬೇಕು, ಹಾಗೂ 12 ಹೂಗೊಂಚಲು ಅಥವಾ ಒಂಬಾಳೆ ಏನು ಹೇಳ್ತೀವಿ ಅದನ್ನು ಅದು ಹೊಂದಿರಬೇಕಾಗ್ತದೆ. ಅಂದರೆ ಎರಡು ಎಲೆಗಳ ಮಧ್ಯೆ ಒಂದು ಹೊಂಬಾಳೆ ಬರಬೇಕು. ವಾರ್ಷಿಕವಾಗಿ ಸರಾಸರಿ 10-12 ಹೊಂಬಾಳೆಗಳನ್ನು ಆ ಮರ ಕೊಡ್ತಾ ಇರಬೇಕು. ಅದೇ ರೀತಿ ನಾವು ಮೇಲ್ಛಾವಣಿ ಅಥವಾ ಮೇಲ್ಕಟ್ಟು ಅಂತ ಏನ್ ಹೇಳ್ತೀವಿ ಕೆನಪಿ, ಅದು ಛತ್ರಿಯಾಕಾರವಾಗಿ ವರ್ತುಲಾಕಾರವಾಗಿ ಅಥವಾ ಅರೆ ವರ್ತುಲಾಕಾರವಾಗಿ ಇರಬೇಕಾಗ್ತದೆ. ನೀವು ಗರಿಗಳನ್ನು ನೋಡಿದಾಗ ಗರಿಗಳ ಬುಡ ಚಿಕ್ಕದಾಗಿರ್ಬೇಕು, ದಪ್ಪವಾಗಿರ್ಬೇಕು, ಮತ್ತೆ ಗರಿ ಕಾಂಡಕ್ಕೆ ಭದ್ರವಾಗಿ ಬೆಸ್ತ್ಕೊಂಡಿರ್ಬೇಕು. ಯಾಕೆಂದ್ರೆ ಗೊಂಚಲುಗಳು ಅಥವಾ ನಾವು ಗೊನೆಗಳು ಅಂತ ಏನ್ ಹೇಳ್ತೀವಿ ಅವು ಗರಿಯ ಬುಡದ ಮೇಲೆ ಕುಳಿತುಕೊಳ್ತವೆ. ಆದ್ರಿಂದ ಆ ಒಂದು ಬುಡ ಗಟ್ಟಿಯಾಗಿರ್ಬೇಕಾಗ್ತದೆ. ಇನ್ನು ಎರಡು ಗರಗಳ ಮಧ್ಯೆ ಒಂಬಾಳೆ ಬರಬೇಕಾಗ್ತದೆ. ಆ ಒಂದು ಮರ ಕೀಟ ರೋಗಗಳಿಂದ ಮುಕ್ತಿಯಾಗಿರ್ಬೇಕಾಗ್ತದೆ. ಒಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು, ಗೊಡ್ಡು ಮರಗಳನ್ನಾಗಲಿ, ನೀವು ಕೆಲವು ಮರಗಳಲ್ಲಿ ಬಲಿಯದೆ ಕಾಯಿಗಳು ಉದುರುವುದನ್ನು ನೋಡಿದ್ದೀರಿ, ಅಂಥ ಮರಗಳನ್ನಾಗಲಿ ನಿಯಮಿತವಾಗಿ ನಿರ್ದಿಷ್ಟವಾದ ಕಾಯಿಗಳನ್ನು ನೀಡದೇ ಇರತಕ್ಕಂಥ ಮರಗಳನ್ನು ನಾವು ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡ್ಕೊಳ್ಬಾರ್ದು. ಇದು ಒಂದು ಅಂಶ. ಅಂದರೆ ಮುಖ್ಯವಾಗಿ ಇದು ತಾಯಿ ಮರಗಳ ಆಯ್ಕೆ, ತಾಯಿ ಮರಗಳ ಆಯ್ಕೆ ಬಹಳ ಪ್ರಮುಖವಾದ ಅಂಶ. ಇನ್ನು ತಾಯಿ ಮರಗಳ ಆಯ್ಕೆಯನ್ನು ಮಾಡಿಕೊಂಡ್ಮೇಲೆ ನಾವು ಬೀಜಕ್ಕಾಗಿ ಏನು ಬಳಸ್ಕೊಳ್ತೀವಲ್ಲ ಕಾಯಿಗಳನ್ನು, ಖಂಡಿತ ಅವುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಕೂಡ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಇದಕ್ಕಾಗಿ ಏನು ಮಾನದಂಡಗಳನ್ನು ನಾವು ಅನುಸರಿಸಬೇಕಾಗುತ್ತೆ? ನೋಡಿ, ತಮಗೆಲ್ಲ ತಿಳಿದಿರೋ ಹಾಗೆ ತೆಂಗಿನಕಾಯಿ ಎತ್ತರವಾದ ತಳಿಗಳಲ್ಲಿ 11-12 ತಿಂಗಳಿಗೆ ಬಲಿತದೆ. ಗಿಡ್ಡವಾದ ತಳಿಗಳಲ್ಲಿ 10-11 ತಿಂಗಳಿಗೆ ಬಲಿತದೆ. ಆ ಒಂದು ಸಮಯದಲ್ಲಿ ನಾವು ಕೊಯ್ಲನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ಒಂದು ಪರಿಸರದಲ್ಲಿ ಫೆಬ್ರವರಿ ಮೇ ತಿಂಗಳಲ್ಲಿ ಕೊಯ್ಲು ಮಾಡೋದನ್ನು ಮಳೆಗಾಲ ಪ್ರಾರಂಭವಾಗುವ ಸಮಯದಲ್ಲಿ ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ನಾವು ನಾಟಿ ಮಾಡಬೇಕಾಗ್ತದೆ. ನಾವು ಗೊನೆಯನ್ನು ಕಟಾವು ಮಾಡುವಂಥ ಸಮಯದಲ್ಲಿ ನೇರವಾಗಿ ಮರದಿಂದ ಭೂಮಿಯ ಮೇಲೆ ಹಾಕಬಾರದು. ಅಂದ್ರೆ ಬೀಳಿಸ್ತಾರಲ್ಲ? ಹಾ, ಬೀಳಿಸ್ತಾರೆ. ಅವಾಗೇನಾಗುತ್ತೆ, ಭ್ರೂಣಕ್ಕೆ ಹಾನಿಯಾಗುವಂತ ಸಂಭವನೀಯತೆ ಇರ್ತದೆ. ಆದ್ರಿಂದ ನಾವು ಕಟಾವು ಮಾಡಿದಂತ ಗೊನೆಯನ್ನ ಅಗ್ಗದ ಸಹಾಯದಿಂದ ನೆಲಕ್ಕೆ ಇಳಿಸ್ಕೊಳ್ಬೇಕಾಗ್ತದೆ. ಇಳಿಸ್ಕೊಂಡ ಮೇಲೆ ನಾವು ಗೊನೆಯನ್ನು ನೋಡಿ ಮಧ್ಯಮ ಗಾತ್ರದ ಗುಂಡಾಗಿರ್ತಕ್ಕಂತಹ ಕಾಯಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡಿಕೊಂಡು ಒಂದು ತಿಂಗಳ ಕಾಲ ಗಾಳಿಯಲ್ಲಿ ಹರಡಲಿಕ್ಕೆ ಬಿಡಬೇಕು. ನಂತರ ಮರಳಿನಲ್ಲಿ ನಾವು ಶೇಖರಿಸಬೇಕು. ಉದಾಹರಣೆಗೆ 8 ಸೆಂಟಿಮೀಟರ್ ಮರಳಿನ ಒಂದು ಪದರವನ್ನು ಒಂದು ಲೇಯರ್ನ ಮಾಡಿ ಅದರ ಮೇಲೆ ಕಾಯಿಗಳನ್ನು ಮೇಲ್ಮುಖವಾಗಿ ಇಟ್ಟು ಮರಳಿನಿಂದ ಮುಚ್ಚಬೇಕು. ಈ ರೀತಿ ಒಂದರ ಮೇಲೆ ಒಂದು ಐದು ಪದರಗಳನ್ನು, ಐದು ಕಾಯಿಗಳನ್ನು ನಾವು ಮುಚ್ಚಿ ನಂತರ ಮರಳಿನಿಂದ ಮುಚ್ಚಬೇಕು. ಇದನ್ನ ನಾವು ತೋಟದಲ್ಲಾದರೂ ಸಹ ಶೇಖರಣೆ ಮಾಡ್ಬೋದು. ತೋಟದಲ್ಲಿ ಯಾವಾಗ ಶೇಖರಣೆ ಮಾಡ್ಬೋದು ಅಂತಂದ್ರೆ, ಎರಡು ತೆಂಗಿನ ಮರಗಳ ಸಾಲಿನ ನಡುವೆ ಶೇಖರಣೆ ಮಾಡ್ಬೋದು. ಮಣ್ಣಿನಲ್ಲಿ ಮರಳಿನ ಅಂಶ ಜಾಸ್ತಿ ಇದ್ದಾಗ ಮಾತ್ರ ನಾವು ತೋಟದಲ್ಲಿ ಶೇಖರಣೆ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಕೇವಲ ಮರಳನ್ನು ಉಪಯೋಗಿಸಿ ನಮಗೆ ಅನುಕೂಲವಾದ ಒಂದು ವಾತಾವರಣದಲ್ಲಿ, ಜಾಗದಲ್ಲಿ ನಾವು ಶೇಖರಣೆಯನ್ನು ಮಾಡಬೇಕು. ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ತೆಂಗಿನಲ್ಲಿ ನೀರಿನ ಅಂಶ ಇರುವಾಗಲೇ ನಾವು ಬಿತ್ತನೆಯನ್ನು ಮಾಡಬೇಕಾಗ್ತದೆ. ಕೊಬ್ಬರಿ ಆದ್ಮೇಲೆ ಬಿತ್ತನೆ, ಕೊಬ್ಬರಿ ಆದ್ಮೇಲೆ ಯಾವುದೇ ಕಾರಣಕ್ಕೂ ಅದು ಮೊಳಕೆಯನ್ನು ಒಡೆಯುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಓಹೋ, ಇದು ಮುಖ್ಯವಾಗಿ ಬೀಜಗಳ ಆಯ್ಕೆ ಬಗ್ಗೆ ಆಯಿತು, ಬೀಜದ ಕಾಯಿಗಳ ಆಯ್ಕೆ ಬಗ್ಗೆ ಆಯಿತು. ಇನ್ನು ಸಸಿ ಮಡಿಗಳನ್ನ ತಯಾರು ಮಾಡುವಂತ ಪ್ರದೇಶದ ಆಯ್ಕೆನೂ ಕೂಡ ಬಹಳ ಮುಖ್ಯವಾಗುತ್ತೆ. ಖಂಡಿತ. ಇದಕ್ಕಾಗಿ ಏನೇನು ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ ಅಂತ? ಮುಖ್ಯವಾಗಿ ಆ ಒಂದು ಸಸಿ ಮಡಿಯ ಸುತ್ತ ನೀರಿನ ಲಭ್ಯತೆ ಬಹಳ ಮುಖ್ಯವಾದ ಅಂಶ. ಯಾಕೆಂದ್ರೆ ತೆಂಗಿನ ಸಸಿ ಮಡಿಗೆ ನಾವು ಸದಾಕಾಲ ನೀರನ್ನು ಹಾಕ್ತಾ ಇರಬೇಕಾಗ್ತದೆ, ಹಾಗೂ ಭಾಗಶಃ ನೆರಳನ್ನು ಹೊಂದಿರಬೇಕಾಗ್ತದೆ. ಮತ್ತೆ ಮಣ್ಣು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಸಸಿ ಮಡಿ ನಿರ್ವಹಣೆಯಲ್ಲಿ. ನೀರು ಬಸಿದು ಹೋಗುವಂತಹ ಮಣ್ಣಾಗಬೇಕು, ಉದುರಾಗಿರುವಂತಹ ಮಣ್ಣಾಗಬೇಕು. ಮರಳು ಮಿಶ್ರಿತ ಗೋಡು ಮಣ್ಣಾದರೆ ಅತ್ಯಂತ ಉತ್ತಮವಾಗಿರ್ತದೆ. ಅಕಸ್ಮಾತ್ ನೀವು ಕರಾವಳಿ ಪ್ರದೇಶಗಳಲ್ಲಿ ನೋಡಿರ್ಬೋದು, ಜಂಬಿಟ್ಟಿಗೆ ಮಣ್ಣು, ಅಲ್ಲಿ ಅಂತ ಮಣ್ಣಿನಲ್ಲಿ ನಾವು ಸಸಿ ಮಾಡಬೇಕಾದ್ರೆ ಮರಳನ್ನು ನಾವು ಸೇರಿಸಲೇಬೇಕಾಗ್ತದೆ ಆ ಮಣ್ಣಿಗೆ. ಯಾವುದೇ ಕಾರಣಕ್ಕೂ ಜೇಡಿ ಮಣ್ಣು ಮತ್ತು ನೀರು ನಿಲ್ಲುವ ಮಣ್ಣು ಈ ಒಂದು ಸಸಿ ಮಡಿಗೆ ಉತ್ತಮವಾಗಿರೋದಿಲ್ಲ. ಮಣ್ಣಿನ ರಸಸಾರವೂ ಬಹಳ ಮುಖ್ಯ. 5.5-7 ರಸಸಾರ ಇದ್ರೆ ಉತ್ತಮವಾಗಿರ್ತದೆ. ಈ ರೀತಿಯಾಗಿ ನಾವು ಈ ಸಸಿ ಮಡಿ ತಯಾರಿಕೆಗೆ ಮಣ್ಣನ್ನು ಆಯ್ಕೆ ಮಾಡ್ಕೋಬೇಕಾಗ ಆಯ್ಕೆ ಮಾಡ್ಕೋಬೇಕು. ಇನ್ನು ಸಸಿ ಮಡಿಯನ್ನು ನಾವು ಮಾಡುವಂಥ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಆಮೇಲೆ ಸಸಿ ಮಡಿಗಳನ್ನು ಕೂಡ ಸರಿಯಾಗಿ ಮಾಡ್ಕೋಬೇಕಾಗ. ಹೌದು ಹೌದು. ಇದರ ಒಂದು ವಿನ್ಯಾಸದ ಬಗ್ಗೆ, ರಚನೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸಾಮಾನ್ಯವಾಗಿ ನಾವು ರೈತರುಗಳು ಏನು ಮಾಡ್ತಾರೆ, ನಾನು ಆಗಲೇ ಹೇಳಿದಾಗೆ ಮಣ್ಣಿನಲ್ಲಿ ಮರಳಿನ ಅಂಶ ಜಾಸ್ತಿ ಇದ್ರೆ ಎರಡು ತೆಂಗಿನ ಸಾಲುಗಳ ನಡುವೆ ಸಸಿ ಮಡಿಗಳನ್ನ ಮಾಡ್ತಾರೆ. ಇಲ್ಲ, ನಾವು ಆ ಒಂದು ಸಾಧ್ಯತೆ ಇಲ್ಲ ಅಂತ ಅಂದಾಗ 1.5 meter ಅಗಲ ಹಾಗೂ 10-20 cm ಎತ್ತರ ಇರತಕ್ಕಂತಹ ಏರು ಮಡಿಗಳನ್ನು ಮಾಡ್ಕೋಬೇಕಾಗ್ತದೆ. ಉದ್ದ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಉದ್ದವನ್ನು ನಾವು ಮಾಡ್ಕೋಬೇಕು. ಉದ್ದಕ್ಕೆ ಯಾವುದೇ ರೀತಿಯ ಒಂದು ನಿರ್ದಿಷ್ಟವಾದ ಪ್ರಮಾಣ ಇರೋದಿಲ್ಲ. ಅಗಲ ಇಂಪಾರ್ಟೆಂಟ್, ಮುಖ್ಯವಾಗಿರ್ತದೆ. 1.5 meter ಅಗಲ, 10-20 cm ಎತ್ತರ ಮಾಡಿಕೊಂಡು ಪ್ರತಿ ಮಡಿ ನಡುವೆ 2.5-3 feet ಅಂತರವನ್ನು ನಾವು ಬಿಡಬೇಕಾಗ್ತದೆ. ಯಾಕೆಂದ್ರೆ ನಾವು ನೀರು ಹಾಕ್ಬೋದು, ಕಳೆ ತೆಗಿಯೋಕ್ಕೆ ಅವಕಾಶ ಮಾಡ್ಬೋದು, ಹಾಗೆ ಯಾವುದಾದ್ರೂ ಕೀಟಗಳಿದ್ದಾವ, ರೋಗಗಳಿದ್ದಾವ ಅಂತ ನೋಡಲಿಕ್ಕೆ, ಓಡಾಡಲಿಕ್ಕೆ ಒಂದು 2.5-3 feet ಅಂತರವನ್ನು ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಮಾಡಿಕೊಂಡು ತಮಗೆಲ್ಲ ತಿಳಿದಿರೋ ಹಾಗೆ ಗೆದ್ದಲು, ಸುಳಿಕೊಳೆ ರೋಗ ಇವೆರಡು ಸಸಿ ಮಡಿಯಲ್ಲಿ ಬಹಳ ಕಂಡು ಬರ್ತವೆ. ಯಾವಾಗಲೂ ಕಂಡು ಬರುವುದಿಲ್ಲ. ಸುಳಿಕೊಳೆ ರೋಗ ಬಹಳ ವಿರಳವಾಗಿ ಕಂಡು ಬರ್ತದೆ, ಗೆದ್ದಲು ಸಾಮಾನ್ಯವಾಗಿ ಕಂಡು ಬರ್ತದೆ. ಆದ್ರಿಂದ ನಾವು ಸಸಿ ಮಡಿ ಈ ರೀತಿ ಏರು ಮಡಿಯನ್ನು ತಯಾರು ಮಾಡಿಕೊಂಡು 0.05% ಕ್ಲೋರೋಫೈರಿಪಾಸ್ ಅನ್ನ ದ್ರಾವಣವನ್ನ ನಾವು ಆ ಮಡಿಯನ್ನ ನೆನೆಯೋ ಹಾಗೆ ಆ ದ್ರಾವಣವನ್ನ ಹಾಕಬೇಕಾಗ್ತದೆ. ಅಥವಾ ಪೋರೆಟ್, ಪ್ರತಿ ಚದರ ಅಡಿಗೆ 10 gram ಪೋರೆಟ್ ಅನ್ನು ಹಾಕಬೇಕಾಗ್ತದೆ. ಇದೆರಡು ಗೆದ್ದಲು ಮತ್ತೆ ಗೊಣ್ಣೆ ಹುಳುವಿನ ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ ಮುಂಜಾಗ್ರತಾ ಕ್ರಮವಾಗಿ. ಅದೇ ರೀತಿ ಸುಳಿಕೊಳೆಗೂ ನಾವು ಮುಂಜಾಗ್ರತಾ ಕ್ರಮವಾಗಿ 1% ಬೋರ್ಡೋ ದ್ರಾವಣವನ್ನು ನಾವು ನೆನೆಸಿ ಒಂದು ಮಡಿಯನ್ನ ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಕಾಯಿಗಳನ್ನ ನಾವು ಸರಿಯಾದ ಕಾಲದಲ್ಲಿ ಬಿತ್ತನೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿ. ಈ ಸಸಿ ಮಡಿನಲ್ಲಿ ಯಾವ ಕಾಲದಲ್ಲಿ ಈ ಬಿತ್ತನೆ ಕಾಯಿಗಳನ್ನು ಬಿತ್ತನೆ ಮಾಡಬೇಕಾಗುತ್ತೆ? ನೋಡಿ, ತೆಂಗಿನಕಾಯಿ ಎಲ್ಲಾ ವರ್ಷದಲ್ಲೂ ಇಳುವರಿಯನ್ನು ಕೊಡೋದ್ರಿಂದ ಸರ್ವ ಋತುವಿನಲ್ಲೂ ಇದನ್ನ ಬಿತ್ತನೆ ಮಾಡಬಹುದು. ಆದರೆ ಉತ್ತಮವಾದಂತಹ ಒಂದು ಸಸಿಗಳನ್ನು ನಾವು ಪಡೆಯಬೇಕಾದ್ರೆ ಮಳೆಗಾಲ ಆರಂಭವಾಗುವ ಸಮಯದಲ್ಲಿ, ಅಂದರೆ ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆಯನ್ನು ಮಾಡಬೇಕಾಗ್ತದೆ. ಬಿತ್ತನೆಯನ್ನು ಮಾಡಬೇಕಾದ್ರೆ ಅಂತರ ಮತ್ತು ಆಳ ಬಹಳ ಮುಖ್ಯ. ಎಷ್ಟು ಅಂತರದಲ್ಲಿ ನಾವು ಕಾಯಿಯನ್ನು ಹಾಕಬೇಕಾಗ್ತದೆ, ಎಷ್ಟು ಆಳದಲ್ಲಿ ಕಾಯಿಯನ್ನು ಹಾಕಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಅತಿ ಆಳವಾಗೂ ಹಾಕಬಾರದು, ಮೇಲ್ಮುಖವಾಗೂ ಸಹ ನಾವು ನೆಡಬಾರದು. ಮಧ್ಯಮ ಆಳದಲ್ಲಿರಬೇಕು. ಉದಾಹರಣೆ ಅಂತರ ಹೇಳಬೇಕು ಅಂತ ಅಂದ್ರೆ ಕಾಯಿಯಿಂದ ಕಾಯಿಗೆ 45 cm ಅಂತರವನ್ನು ಕಾಯ್ದುಕೊಳ್ಬೇಕು. 1.5 feet. ಯಾವಾಗ ಅಂತ ಅಂದ್ರೆ ನಾವು 1 ವರ್ಷದ ಗಿಡಗಳನ್ನೇನಾದರೂ ನಾವು ನಾಟಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ 1.5 feet ಅಂತರ ಕಾಯಿಂದ ಕಾಯಿಗೆ ಕಾಪಾಡ್ಕೊಳ್ಬೇಕಾಗ್ತದೆ. ಆದರೆ ನಿಮಗೆ ರೈತರ ಮನಸ್ಥಿತಿ ಗೊತ್ತಿರ್ಬೋದು, ಕೆಲವರು ಗೆಪ್ಪೆ ಸಸಿ ಅಂತ ಹೇಳ್ತಾರೆ, ಅತ್ಯಂತ ವಯಸ್ಸಾದಂತಹ ಸಸಿಗಳನ್ನ ಹಾಕುವ ಪದ್ಧತಿ ಕೆಲವು ಕಡೆ ಇದೆ. ಅದರಲ್ಲೂ ಎಲ್ಲಿ ನೀರು ನಿಲ್ಲುವಂತಹ ಜೋಗು ಪ್ರದೇಶ ಇರ್ತದಲ್ಲ, ಅಂಥದ್ರಲ್ಲಿ 1 ವರ್ಷದ ಸಸಿಗಳನ್ನ ಯಾರು ಹಾಕೋದಿಲ್ಲ, ಸತೋಗ್ಬಿಡ್ತವೆ ಅಂತ. 1.5 ವರ್ಷದ್ದು ಇಲ್ಲ, 2.5-3 ವರ್ಷದ ತನಕ, 2-2.5 ವರ್ಷದ ತನಕ ಆಗ್ತಾರೆ. ಅಂತ ಸಮಯದಲ್ಲಿ ನಾವು ಸಸಿ ಮಡಿಗಳ ಅಂತರವನ್ನ, ನಾವೇನಾದ್ರೂ ಸಸಿ ಮಡಿಯಲ್ಲಿ 2 ವರ್ಷ ನಾವು ತೆಂಗಿನ ಸಸಿಯನ್ನು ಇಟ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಮೂರಡಿಯಿಂದ ಮೂರಡಿ ಕಾಯಿಂದ ಕಾಯಿಗೆ ಅಂತರವನ್ನ ನಾವು ಕೊಡಬೇಕು. ಹೆಚ್ಚು ಅಂತರ ಕೊಡಬೇಕು, ಹೆಚ್ಚು ಅಂತರ ಮೂರಡಿ ಆಲ್ಮೋಸ್ಟ್ ಎರಡು ಪಟ್ಟು ಅಂತರವನ್ನ ನಾವು ಕೊಡಬೇಕು. ವಿಸ್ತಾರವಾಗಿ ಬೆಳೆಯಕ್ಕೆ ಅನುಕೂಲ ಮಾಡ್ಕೊಡ್ತೀವಿ, ವಿಸ್ತಾರವಾಗಿ ಬೆಳೆಯಲಿಕ್ಕೆ ಅನುಕೂಲ ಮಾಡಬೇಕಾಗ್ತದೆ, ಗಾಳಿ ಆಡ್ಬೇಕಾಗ್ತದೆ, ಬೆಳಕು ಬೇಕಾಗ್ತದೆ. ಇಲ್ಲಾಂದ್ರೆ ಅತ್ಯಂತ ಒತ್ತಾದ್ರೆ ಆರ್ದ್ರತೆ ಜಾಸ್ತಿ ಆಗಿ ರೋಗಬಾಧೆಗಳಾಗ್ಬೋದು, ಕೀಟಗಳು ಬರುವಂತಹ ಸಾಧ್ಯತೆಗಳು ಇರ್ತದೆ. ಹಾಗೇನೆ ಆಳ ಎಷ್ಟಕ್ಕೆ ಮಾಡಬೇಕು ಅಂತ ಅಂದ್ರೆ ಸುಮಾರು ಒಂದು 20-25 ಸೆಂಟಿಮೀಟರ್ ಆಳಕ್ಕೆ ಬಿತ್ತನೆ ಮಾಡಬೇಕು. ಕೇವಲ ಸಿಪ್ಪೆಯು ಮಣ್ಣಿನಿಂದ ಮೇಲ್ಗಡೆ ಕಾಣಿಸ್ಬೇಕು. ಓಹೋ, ಆ ರೀತಿ ನಾವು ಒಂದು ಇದನ್ನ ಮಾಡಬೇಕಾಗ್ತದೆ. ಮತ್ತೆ ತೆಂಗಿನಕಾಯಿನ ಯಾವ ರೀತಿ ನೆಡಬೇಕು, ನೀವು ನಾವು ಮಲಗಿಸಿ ನೆಡಬಹುದು, ಮಲಗಿಸಿ ಅಂದ್ರೆ ಸಮತಟ್ಟಾಗಿ ನೆಡಬಹುದು, ಇಲ್ಲ ನೆಟ್ಟಿಗೆ ನಿಲ್ಲಿಸಿ ನೆಡಬಹುದು, ಇಲ್ಲ ಓರೆಯಾಗಿ ಮಾಡೂ ನೆಡಬಹುದು. ಮೂರು ವಿಧಾನಗಳಿದೆ, ಮೂರು ವಿಧಾನಗಳಲ್ಲೂ ಅದರದ್ದೇ ಆದಂತಹ ಬೆನಿಫಿಟ್ಸ್ ಮತ್ತೆ ಅಡ್ವಾಂಟೇಜ್ ಲಾಭಗಳು ಮತ್ತೆ ಅನುಕೂಲಗಳು ಮತ್ತು ಅನಾನುಕೂಲಗಳು ಎರಡೂ ಇದ್ದಾವೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ನಮ್ಮ ತೋಟಕ್ಕೆ ಆಗುವಷ್ಟು ಸಸಿ ಮಡಿಯನ್ನ ನಾವು ಮಾಡ್ಕೋಬೇಕು ಅಂತ ಸಂದರ್ಭದಲ್ಲಿ ಯಾವಾಗ್ಲೂ ಸಮತಟ್ಟಾಗಿ ಅಂದ್ರೆ ಮಲಗಿಸಿ ನೆಡುವುದು ಸೂಕ್ತ. ಯಾಕೆ ಅಂದ್ರೆ ಸತತವಾಗಿ ಆ ಒಂದು ಎಳನೀರು ಏನಿರ್ತದೆ ಅದು ಭ್ರೂಣದ ಜೊತೆ ಸಂಪರ್ಕ ಬಂದು ಆ ಭ್ರೂಣಕ್ಕೆ ಸಿಗಬೇಕಾದಂತಹ ಪೋಷಕಾಂಶಗಳು ಆಹಾರ ದೊರಕಿ ಬೇಗ ಮೊಳಕೆ ಹೊಡಿತದೆ, ಶೀಘ್ರವಾಗಿ ಬೆಳೀತದೆ, ಮತ್ತೆ ಗಿಡ ತುಂಬಾ ಆರೋಗ್ಯದಾಗ ಹೋಗಿರ್ತದೆ. ಮಲಗಿಸಿದಾಗ ಏನಾಗುತ್ತೆ, ಆ ಬರ್ತಕ್ಕಂಥ ಮೊಳಕೆ ಯಾವ ದಿಕ್ಕಿನಲ್ಲಿ ಹೊಡಿತದೆ, ನೇರವಾಗಿ ಬರುವುದಿಲ್ಲ. ಅದೊಂದು ಅನಾನುಕೂಲತೆ ಇದೆ. ಅನಾನುಕೂಲತೆ ಯಾಕಾಗುತ್ತೆ ಅಂದ್ರೆ ನಾವು ದೂರದ ಪ್ರದೇಶಗಳಿಗೆ ಏನಾದರೂ ಸಾಗಾಣಿಕೆ ಮಾಡಬೇಕು ಅಂದ್ರೆ ಮಲಗಿಸಿ ನೆಡಬಾರದು. ಯಾಕೆಂದ್ರೆ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಹೆಚ್ಚು ಸಸಿಗಳನ್ನು ನಾವು ಇಡಲಿಕ್ಕೆ ಆಗೋದಿಲ್ಲ. ಇನ್ನು ನೆಟ್ಟಗೆ ನಿಲ್ಲಿಸಿ ನೆಡೋದು ಯಾಕೆ ಅಂತ ಅಂದ್ರೆ ನಾವು ದೂರಗಳಿಗೆ ಈಗ ಕೇರಳದಿಂದ ನಾವು ತರಬೇಕು, ಇಲ್ಲ ನಮ್ಮಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೇಕು ಅಂದಾಗ ನೆಟ್ಟಗೆ ನಿಲ್ಲಿಸಿದಾಗ ಮೊಳಕೆ ನೇರವಾಗಿ ಒಡೆಯುತ್ತದೆ. ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಹೆಚ್ಚು ಸಸಿಗಳನ್ನು ನಾವು ಲಾರಿಯಲ್ಲಿ ಇರಬಹುದು, ಸಾಗಾಣಿಕೆ ಮಾಡಬಹುದು, ಓರೆಯಾಗೂ ಸಹ ನೆಡಬಹುದು. ಇದು ಇಂಪಾರ್ಟೆಂಟ್. ಆಮೇಲೆ ಇದಕ್ಕಿಂತ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಕೌಶಲ್ಯ ಏನಾದ್ರೂ ಇದ್ದಂತ ಪಕ್ಷದಲ್ಲಿ ಆ ತೊಟ್ಟಿನ ಭಾಗದಲ್ಲಿ ಎಲ್ಲಿ ಮೊಳಕೆ ಬರುವ ಭಾಗದಲ್ಲಿ ಸ್ವಲ್ಪ ಸಿಪ್ಪೆಯನ್ನ ಕೆತ್ತಿ ಕೆತ್ತುವಾಗ ಯಾವುದೇ ಕಾರಣಕ್ಕೂ ಭ್ರೂಣಕ್ಕೆ ಗಾಯ ಆಗಬಾರ್ದು, ಹಾನಿ ಆಗಬಾರ್ದು. ಆ ರೀತಿ ಕೆತ್ತಿದ್ರೆ ಮೊಳಕೆ ಬೇಗ ಬರುತ್ತೆ, ಮೊಳಕೆ ಹೊಡೆಯೋದಕ್ಕೆ ಒಂದು ಅವಕಾಶವನ್ನ ನಾವು ಕಲ್ಪಿಸಿಕೊಟ್ಟಂಗಾಗತ್ತೆ. ಅದೇ ರೀತಿ 10-15 ದಿನಗಳ ಕಾಲ ನೀರಿನಲ್ಲಿ ಏನಾದರೂ ತೆಂಗಿನಕಾಯಿಗಳನ್ನು ನಾವು ನೆನೆಸಿ ಬಿತ್ತನೆ ಮಾಡಿದ್ರೆ ಮೊಳಕೆ ಬೇಗ ಒಡೆಯುವ ಸಾಧ್ಯತೆಗಳು ಇರ್ತದೆ. ಅಂದ್ರೆ ಸಾಧಾರಣವಾಗಿ ನಾವು ಬಿತ್ತನೆ ಮಾಡಿದಾಗ ಎಷ್ಟು ದಿನ ತೆಗೆದುಕೊಳ್ಳುತ್ತೆ ಇದು ಮೊಳಕೆ ಬರೋದಕ್ಕೆ? ಸರ್, ಸಾಮಾನ್ಯವಾಗಿ 10-11 ವಾರದಲ್ಲಿ ಮೊಳಕೆ ಒಡಿಲಿಕ್ಕೆ ಶುರುವಾಗ್ತದೆ. 18 ವಾರಗಳ ತನಕ ಮೊಳಕೆ ಒಡೆಯೋದನ್ನ ನಾವು ಆಯ್ಕೆ ಮಾಡಬೇಕಾಗ್ತದೆ. ತೆಂಗಿನಲ್ಲಿ ಬಹಳ ಸಸಿ ಮಡಿ, ತಾವು ಈಗ ನಿರ್ದಿಷ್ಟವಾಗಿ ಸಸಿ ಮಡಿಗಳ ಆಯ್ಕೆ ಬಗ್ಗೆ ನನ್ನನ್ನು ಪ್ರಶ್ನೆ ಕೇಳ್ತಾ ಇದ್ದೀರಾ, ಅದು ಬಹಳ ಮುಖ್ಯವಾದ ಅಂಶ. ಹೌದು, ಸಾಮಾನ್ಯವಾಗಿ 10 ವಾರಗಳಲ್ಲಿ ಮೊಳಕೆ ಶುರುವಾಗಿ 18 ವಾರ, 20 ವಾರ, 20 ವಾರಗಳ ಮೇಲೂ ಒಡೆಯುತ್ತದೆ. ಆದರೆ ನಾವು ಯಾವುದೇ ಕಾರಣಕ್ಕೂ 5 ನಂತರ ಮೊಳಕೆ ಒಡೆದಂತ ಕಾಯಿಯನ್ನ ಯಾವುದೇ ಕಾರಣಕ್ಕೂ ನಾವು ಸಸಿ ಆಗಿ ನೆಡ್ಲಿಕ್ಕೆ ಆಯ್ಕೆ ಮಾಡ್ಕೋಬಾರ್ದು. ಯಾಕೆಂದ್ರೆ ಬೆಳೆಯುವ ಪೈರನ್ನು ಮೊಳಕೆಯಲ್ಲೇ ಕಾಣು ಎನ್ನುವ ಹಾಗೆ ಅದ್ರ ಇಳುವರಿ ಬರುವುದಿಲ್ಲ, ಬೇಗ ಇಳುವರಿ ನೀಡುವುದಿಲ್ಲ, ಇಳುವರಿ ಕುಂಠಿತವಾಗ್ತದೆ. ಆದ್ರಿಂದ ತೆಂಗಿನ ಕಾಯಿ 5 ನಂತರ ಮೊಳಕೆ ಒಡೆದದನ್ನ ನಾವು ಮುಲಾಜಿಲ್ಲದೆ ಬಿಸಾಕ್ಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಅದನ್ನ ನಾವು ನೆಡಬಾರದು. ಮತ್ತೆ ಈ ಸಸಿ ಮಣಿಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಅಂತ ನಾನು ಆಗ್ಲೇ ಹೇಳಿದೆ, ನೀರು ಬಹಳ ಮುಖ್ಯ. ನಾವು ಯಾವಾಗಲೂ ನೀರನ್ನ ಕೊಡ್ಬೇಕಾಗ್ತಾ ಇರ್ತದೆ. ಪ್ರಥಮವಾಗಿ ನಾವು ತೆಂಗಿನಕಾಯಿನ ನೆಟ್ಟಾಗ ನೆಲ ಪೂರ್ತಿ ಒದ್ದೆ ಆಗೋ ರೀತಿ ನೀರನ್ನ ಕೊಡಬೇಕಾಗ್ತದೆ. ಆಮೇಲೆ ನೀರಿನ ಅನುಕೂಲಕ್ಕೆ ತಕ್ಕಂತೆ ನಾವು ತುಂತುರು ನೀರಾವರಿ ಇರ್ಬೋದು, ಹನಿ ನೀರಾವರಿ ಇರ್ಬೋದು, ಈ ಪದ್ಧತಿಯಲ್ಲೂ ಸಹ ನಾವು ನೀರನ್ನು ಕೊಡಬೇಕಾಗ್ತದೆ. ಭಾಗಶಃ ನೆರಳನ್ನು ಕೊಡಬೇಕಾಗ್ತದೆ. ಮರದ ನೆರಳಿರುವ ಪ್ರದೇಶದಲ್ಲಿ ನಾವು ಸಸಿ ಮಡಿಯನ್ನು ಆಯ್ಕೆ ಮಾಡ್ಕೋಬಹುದು. ಬಯಲು ಪ್ರದೇಶವಾದಂತಹ ಸಂದರ್ಭದಲ್ಲಿ 50-75% ನಾವು ಏನು ನೆರಳು ಮನೆಯ ಒಂದು ಪರದೆಯನ್ನು ಹಾಕಿ ನಾವು ನೆರಳನ್ನು ಕೊಡಬೇಕಾಗ್ತದೆ. ಕಳೆಯನ್ನ ಕಾಲಕಾಲಕ್ಕೆ ತೆಗಿತಾ ಇರಬೇಕಾಗ್ತದೆ. ಹಾಗೆ ರೀತಿ ಒದಕಿಯನ್ನು ನಾವು ಒತ್ತಿಸ್ಬೋದು, ಗರಿ, ಹುಲ್ಲು, ಹಸಿರೆಲೆ ಇಂಥ ಒದಕಿಯನ್ನು ಸಹ ನಾವು ಒತ್ತಿಸಿದ್ರೆ ಅಲ್ಲಿ ತೇವಾಂಶದ ಸಂರಕ್ಷಣೆ ಆಗ್ತದೆ. ಈ ರೀತಿ ನಾವು ಮಾಡಬೇಕು. ಇನ್ನು ಒಂದ್ಸರಿ ಇವು ಮೊಳಕೆ ಬಂದು ಚೆನ್ನಾಗಿ ಬೆಳೆದಾದ್ಮೇಲೆ ಇದರಲ್ಲೇ ಗುಣಮಟ್ಟದ ಸಸ್ಯಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಸಾಮಾನ್ಯವಾಗಿ ನಾವು 100 ಕಾಯಿಗಳನ್ನು ಹಾಕಿದ್ರೆ ನಮಗೆ ಒಂದು 60-65 ಉತ್ತಮವಾದ ಸಸಿಗಳನ್ನು ನಾವು ಪಡೆಯಬಹುದಾಗಿದೆ. ಶೇಕಡ 65 ಅಂತ ಅದು ಯಾವಾಗ? ಶೇಕಡ 100 ಉತ್ತಮವಾದ ಕಾಯಿಗಳನ್ನು ಹಾಕಿದಾಗ. ನಾವು ಮೊದಲೇ ನಾವು ಕಾಯಿಗಳನ್ನ ಉತ್ತಮವಾದ ಕಾಯಿಗಳನ್ನ ಆಯ್ಕೆ ಮಾಡ್ಕೊಂಡು ಹಾಕಿದಾಗ 60-65 ಉತ್ತಮವಾದ ಸಸಿಗಳನ್ನ ಪಡೆಯಬೇಕು. ಉತ್ತಮವಾದ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಮಾನದಂಡಗಳೇನು ಅಂತ ನಾವು ನೋಡ್ಬೇಕು. 3 ಮಾನದಂಡ, ಯಾವುದು ಬೇಗ ಮೊಳಕೆ ಒಡಿತದೆ, ಯಾವುದು ಶೀಘ್ರವಾಗಿ ಬೆಳೀತದೆ, ಇವೆರಡು ಇಂಪಾರ್ಟೆಂಟ್. ಆಮೇಲೆ ಸಸಿಯ ವಯಸ್ಸು, ನಾವೊಂದು ನಾಟಿ ಮಾಡತಕ್ಕಂತ ಸಂದರ್ಭದಲ್ಲಿ ಸಸಿಯ ವಯಸ್ಸು, ಇವು ಮೂರನ್ನ ನೋಡಿಕೊಂಡು ಅತಿ ಉತ್ತಮ ಗುಣಮಟ್ಟದ ಬೇಗ ಮೊಳಕೆ ಒಡೆದಂತಹ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಅತಿ ಎತ್ತರವಾದಂತಹ ದುರ್ಬಲವಾದಂತಹ ಗಿಡಗಳನ್ನ ನಾವು ಆಯ್ಕೆ ಮಾಡಬಾರದು. ನಾನು ಆಗಲೇ ಹೇಳಿದಾಗ 5 ತಿಂಗಳು ಮೊಳಕೆ ಹೊಡೆದ ನಂತರ ಆಯ್ಕೆ ಮಾಡಬಾರ್ದು. ಪ್ರತಿ ಗಿಡದಲ್ಲಿ 5-6 ಗರಿಗಳಿರಬೇಕು, 1-2 ಗರಿಗಳು ಒಡೆದಿರಬೇಕು. ಯಾಕೆ ಗರಿಗಳು ಒಡೆದಿರಬೇಕು ಅಂದರೆ, ಈ ಗರಿ ಒಡೆಯುವಿಕೆ ಬೇಗ ಇಳುವರಿಯನ್ನ ನೀಡುವುದನ್ನ ಧನಾತ್ಮಕವಾಗಿ ಸೂಚಿಸುತ್ತದೆ. ಬೇಗ ಗರಿ ಹೊಡೆದ್ರೆ ಆ ಒಂದು ಮರ ಬೇಗ ಇಳುವರಿಗೆ ಬರ್ತದೆ, ಬೇಗ ಫಲ ಕೊಡುತ್ತೆ, ಆಮೇಲೆ ಅಧಿಕ ಫಲವನ್ನು ಕೊಡುವ ಸಾಧ್ಯತೆ ಇದೆ ಎಂಬತಕ್ಕಂಥದ್ದು ಅದು ಒಂದು ಸೂಚಕ. ಹಾಗಾಗಿ 1-2 ಗರಿಗಳು ಒಡೆದೇ ಇರಬೇಕಾಗ್ತದೆ. ಆಮೇಲೆ ನೀವು ಗಿಡದ ಒಂದು ಆ ಕಾಂಡದ ಸುತ್ತಳತೆ, ಬುಡದ ಸುತ್ತಳತೆಯನ್ನು ನೋಡಿದ್ರೆ 10-12 ಸೆಂಟಿಮೀಟರ್ ಇರಬೇಕಾಗ್ತದೆ ಅದು ಆ ಒಂದು ಸುತ್ತಳತೆ. ಅದೇ ರೀತಿ ಅತಿ ಹೆಚ್ಚು ಬೇರುಗಳನ್ನು ಸಹ ಹೊಂದಿರಬೇಕಾಗ್ತದೆ. ಇವು ಮುಖ್ಯವಾದ ಮಾನದಂಡಗಳು. ಇನ್ನು ನಮ್ಮ ರೈತ ಬಾಂಧವರು ಸಾಮಾನ್ಯವಾಗಿ ಈ ಭೂಮಿಯಲ್ಲೇ ಈ ಸಸಿ ಮಡಿವನ್ನು ಮಾಡ್ಕೊಳ್ಳೋದು, ಇದುವರೆಗೂ ಹಾಗೆ ಮಾಡ್ತಾ ಇದ್ದೀವಿ. ಮತ್ತೆ ಅವುಗಳನ್ನು ಕೀಳುವಾಗ ಕೂಡ ಬೇರುಗಳಿಗೆ ಘಾಸಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಖಂಡಿತ ಖಂಡಿತ. ಇದಕ್ಕಾಗಿ ಏನಾದರೂ ಬೇರೆ ವಿಧಾನ ಏನಾದರೂ ಈ ಸಸಿ ಮಡಿನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಖಂಡಿತವಾಗಿ. ತಾವೆಲ್ಲ ತಿಳಿದಿರುವ ಹಾಗೆ ತೆಂಗಿನ ಬೆಳೆಯಲ್ಲಿ ಉತ್ಕೃಷ್ಟವಾದ ಸಂಶೋಧನೆಯನ್ನು ಮಾಡ್ತಿರತಕ್ಕಂಥ ಕೇಂದ್ರೀಯ ತೋಟಪಟ್ಟಿ ಮತ್ತು ಸಾಂಬಾರು ಬೆಳೆಗಳ ಸಂಸ್ಥೆ ಕಾಸರಗೋಡು, ಇವರು ಪಾಲಿಬ್ಯಾಗ್ ನರ್ಸರಿ ಎಂಬತಕ್ಕಂಥ ಒಂದು ಮಾದರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಓಹೋ. ನೀವು ಹೇಳಿದಾಗೆ ತೆಂಗನ್ನ ಕೀಳುವಾಗಲೂ ಸಹ ಗಾಯ ಆಗುತ್ತೆ, ಕಿತ್ತ ನಂತರ ನಾಟಿ ಆಘಾತ ಅಂತ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಏನು ಹೇಳ್ತೀವಿ, ಆ ಬೇರುಗಳಿಗೂ ಹಾನಿ ಆಗ್ತದೆ ನಾವು ನೆಲದಲ್ಲಿ ನೆಟ್ಟಿದ್ದಾಗ. ಈ ಪಾಲಿಬ್ಯಾಗ್ ನರ್ಸರಿಯಿಂದ ಅನುಕೂಲಗಳು ಏನಂದ್ರೆ, ಶೀಘ್ರವಾದ ಬೆಳವಣಿಗೆ ಆಗ್ತದೆ ಮತ್ತು ಉತ್ತಮ ಬೇರುಗಳ ವ್ಯವಸ್ಥೆಯನ್ನು ಹೊಂದಿರ್ತದೆ. ನಾಟಿ ಆಘಾತವನ್ನು ತಪ್ಪಿಸಬಹುದು. ಕಳೆ ಮತ್ತು ನೀರು ನಿರ್ವಹಣೆ ಸುಲಭವಾಗ್ತದೆ. ಹಾಗೆ ದೂರ ದೂರಿಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಒಂದು ಅನಾನುಕೂಲ, ಯಾಕೆಂದ್ರೆ ದಪ್ಪ ದಪ್ಪ ಒಂದು ಚೀಲಗಳಲ್ಲಿರ್ತದೆ, ಅತಿ ಭಾರವಾಗಿರ್ತದೆ. ದೂರದ ಪ್ರದೇಶಗಳಿಗೆ ಸಾಗಾಣಿಕೆ ಮಾಡುವ ಒಂದು ಅನಾನುಕೂಲತೆ, ಹೆಚ್ಚು ಹಣ ಬೇಕಾಗುತ್ತೆ. ಈ ರೀತಿ ಹೆಚ್ಚು ಹಣ ಅಂದ್ರೆ ಅತಿ ಹೆಚ್ಚಲ್ಲ, ಈ ನಾವು ಮಾಮೂಲಿ ಮಾಡೋ ನರ್ಸರಿಗಿಂತ ಜಾಸ್ತಿ ಹಣ ಬೇಕಾಗುತ್ತೆ. ಇವೆರಡು ಅನಾನುಕೂಲತೆ ಬಿಟ್ಟರೆ, ಶೀಘ್ರ ಬೆಳವಣಿಗೆ, ಉತ್ತಮ ಬೇರುಗಳ ವ್ಯವಸ್ಥೆ, ನಾಟಿ ಆಘಾತ ತಪ್ಪಿಸೋದಕ್ಕೆ ಇದಕ್ಕೆಲ್ಲ ತುಂಬಾ ಅನುಕೂಲವಾಗಿದೆ ಈ ಒಂದು ಪದ್ಧತಿ. ಅಂದ್ರೆ ಇದರಲ್ಲಿ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಾ? ಸಾಮಾನ್ಯವಾಗಿ ನಾವು ಮೊದಲಿಗೆ ಕಾಯಿಗಳನ್ನ ಸಸಿ ಮಡಿಗಳಲ್ಲೇ ಬಿತ್ತನೆ ಮಾಡಬೇಕಾಗ್ತದೆ. ಇಲ್ಲಿ 45-45 ಸೆಂಟಿಮೀಟರ್ ಅಂತರ, 90-90 ಸೆಂಟಿಮೀಟರ್ ಅಂತರ ಬರುವುದಿಲ್ಲ. ಒತ್ತಾಗಿ ಹತ್ತಿರವಾಗಿ ನಾವು ಕಾಯಿಗಳನ್ನ ಬಿತ್ತನೆ ಮಾಡಿ ಮೊಳಕೆ ಹೊಡೆದು ಆ ಮೊಳಕೆಯ ಉದ್ದ 8-10 ಸೆಂಟಿಮೀಟರ್ ಇದ್ದಂತ ಸಂದರ್ಭದಲ್ಲಿ ನಾವು ಪಾಲಿಬ್ಯಾಗ್ಗೆ ಅದನ್ನ ಸ್ಥಳಾಂತರಿಸಬೇಕಾಗ್ತದೆ, ವರ್ಗಾಯಿಸಬೇಕಾಗ್ತದೆ. ಈಗ ಯಾವ ರೀತಿ ಪಾಲಿಬ್ಯಾಗ್ಗೆ ವರ್ಗಾಯಿಸಬೇಕು ಅಂತ ಅಂದ್ರೆ, 45-45 ಸೆಂಟಿಮೀಟರ್ ಒಂದು ಗಾತ್ರದ, ಅಥವಾ 60-45 ಸೆಂಟಿಮೀಟರ್, 500 ಗೇಜ್ ಥಿಕ್ನೆಸ್, ಅದು ಬಹಳ ಇಂಪಾರ್ಟೆಂಟ್. 500 ಗೇಜ್ ದಪ್ಪ ಇರಬೇಕು, ದಪ್ಪ ಇರಬೇಕು, ದಪ್ಪ ಇರಬೇಕು, 500 ಗೇಜ್ ದಪ್ಪ ಇರಬೇಕು. ಯಾಕೆಂದ್ರೆ ನಾವು ಅದಕ್ಕೆ ಪಾಟಿಂಗ್ ಮಿಕ್ಸ್ಚರ್ ಅಂತ ಏನೇ ಹಾಕ್ತೀವಿ ಅಂದ್ರೆ ಮಾಧ್ಯಮ ಮಾಧ್ಯಮ ಹಾಕ್ತಿವಿ, ಆ ಒಂದು ತೂಕವನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯ, ದಿನನಿತ್ಯ ನೀರು ಕೊಡ್ತಾ ಇರ್ತೀವಿ, ಅದು ಯಾವುದೇ ಕಾರಣಕ್ಕೂ ಹರಿದೋಗಬಾರದು. ಆದ್ರಿಂದ 500 ಗೇಜ್ ಇರಲೇಬೇಕು. ಕಪ್ಪು ಬಣ್ಣದಾಗಿದ್ರೆ ಬಹಳ ಉತ್ತಮ, ಕಪ್ಪು ಬಣ್ಣದಾಗಿದ್ರೆ ಬಹಳ ಉತ್ತಮ. ಇದರಲ್ಲಿ ಏನೇನು ಮಾಧ್ಯಮ ತುಂಬಿಸಬೇಕಾಗುತ್ತೆ ಮುಂಚೆ? ಸಾಮಾನ್ಯವಾಗಿ ನಾವು ಈ ರೀತಿಯ ಪಾಲಿಬ್ಯಾಗ್ಗಳನ್ನು ತಗೊಂಡು 8-10 ತೂತುಗಳನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ನೀರು ಬಸಿದು ಹೋಗೋಕೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ. ಆಮೇಲೆ ಮೇಲ್ಮಣ್ಣು ಮತ್ತು ಮರಳನ್ನ 3:1 ಪ್ರಮಾಣದಲ್ಲಿ, ಅಥವಾ ಮೇಲ್ಮಣ್ಣು ಮರಳು ಕೊಟ್ಟಿಗೆ ಅಥವಾ ಎರಗೊಬ್ಬರವನ್ನ 3:1:1 ಪ್ರಮಾಣದಲ್ಲಿ ನಾವು ತುಂಬಬೇಕಾಗ್ತದೆ. ಆಮೇಲೆ ನಾವು ಮೊಳಕೆ ಹೊಡೆದಂತ ಕಾಯಿಗಳನ್ನ ನಾಟಿ ಮಾಡಬೇಕಾಗತ್ತೆ. ಮೊಳಕೆ ಹೊಡೆದು 8-10 ಸೆಂಟಿಮೀಟರ್ ಇದ್ದಾಗ ನಾಟಿ ಮಾಡಬಹುದು. ಇನ್ನೊಂದು ಅನುಕೂಲ ಏನಂದ್ರೆ, ಇಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ನಾವು ಪಾಲಿಬ್ಯಾಗ್ ನರ್ಸರಿಯಲ್ಲಿ ಕೊಡೋದಕ್ಕೆ ಒಂದು ಅವಕಾಶ ಇದೆ. ನೋಡಿ, ಅಮೋನಿಯಂ ಸಲ್ಫೇಟ್ ಇರ್ಬೋದು, ಮ್ಯೂರೇಟ್ ಆಫ್ ಪೊಟಾಶ್ ಇರ್ಬೋದು, ಇದನ್ನ ಒಂದು 20-40 ಗ್ರಾಮಷ್ಟು ನಾವು ಈ ಪ್ರತಿ ಪಾಲಿಥಿನ್ ಚೀಲಕ್ಕೆ ಕೊಟ್ಟರೆ ಗಿಡಗಳ ಬೆಳವಣಿಗೆ ಆರೋಗ್ಯದಾಯಕವಾಗಿರ್ತದೆ, ಬೇಗನೆ ಬೆಳೀತವೆ. ಅಂದ್ರೆ ಮೊಳಕೆ ಹೊಡೆದ 2 ತಿಂಗಳ ನಂತರ, ಇದು ಮೊಳಕೆ ಹೊಡೆದ 2 ತಿಂಗಳ ನಂತರ 8-10 ಸೆಂಟಿಮೀಟರ್ ಇದ್ದಾಗ ನಾವು ಭೂಮಿಯಿಂದ ತೆಗೆದು ಅದನ್ನ ಪಾಲಿಥಿನ್ ಬ್ಯಾಗ್ಗೆ ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿದ 1 ತಿಂಗಳ ನಂತರ ಕೊಟ್ಟರಾಯ್ತು ಗೊಬ್ಬರ, ಯಾಕೆಂದ್ರೆ ಬೇರುಗಳ ಬೆಳವಣಿಗೆ ಬಹಳ ಮುಖ್ಯ ಇಲ್ಲಿ. ಆನಂತರ ಮತ್ತೆ ಗೊಬ್ಬರ ಕೊಡಬಹುದಾ? ಆನಂತರ 4 ತಿಂಗಳ ನಂತರ ಪ್ರಥಮವಾಗಿ 20 ಗ್ರಾಮ್ ಅಮೋನಿಯಂ ಸಲ್ಫೇಟ್, 25 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಟ್ಟು 4 ತಿಂಗಳ ನಂತರ ಮತ್ತೆ ಒಂದು 40-50 ಗ್ರಾಮ್ ಅಮೋನಿಯಂ ಸಲ್ಫೇಟ್ ಮತ್ತೆ 40-50 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡುವುದು ಉತ್ತಮ. ಇನ್ನು ಸಸ್ಯ ಸಂರಕ್ಷಣೆ ಏನಾದರೂ ಮಾಡಬೇಕಾಗತ್ತೆ ಸಸಿ ಒಂದು ಮಡಿ ಹಂತದಲ್ಲಿ? ನೋಡಿ, ವಿರಳವಾಗಿ ಇಲ್ಲಿ ಸುಳಿ ಕೊಳೆ ರೋಗ ಕಂಡು ಬರ್ತದೆ. ಸಾಮಾನ್ಯವಾಗಿ ಇರುವುದಿಲ್ಲ, ಆದರೂ ಕಂಡು ಬರ್ತದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಪೈಟಾಪ್ತರ ಪಾಮಿವರ ಎಂಬತಕ್ಕಂಥದ್ದು ಈ ಒಂದು ಸುಳಿ ಕೊಳೆ ರೋಗವನ್ನ ಬರ್ತದೆ ತರುವಂತಹದ್ದು. ಹೇಗೆ ಈ ಸುಳಿ ಕೊಳೆ ರೋಗ ಬಂದಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಅಂದ್ರೆ, ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಮುದುಳುತ್ತವೆ, ಒಣಗಲಿಕ್ಕೆ ಶುರುವಾಗಿ ನಂತರ ಗಿಡ ಸಾಯ್ತದೆ. ಇನ್ನೂ ಸುಲಭವಾಗಿ ಆ ಸುಳಿಯ ಬುಡ ಕೊಳಿತಾ ಇರ್ತದೆ, ಒಂದು ರೀತಿ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ನೀವು ಸುಳಿಯನ್ನ ಕೈಯಲ್ಲಿ ಹಿಡಿದು ಸುಮ್ಮನೆ ಹೀಗೆ ಎಳೆದ್ರೆ ಅದು ಬಂದ್ಬಿಡುತ್ತೆ, ಯಾಕೆಂದ್ರೆ ಬುಡ ಕೊಳ್ತೋಗಿರುತ್ತೆ ಸುಳಿಯ ಬುಡ. ಹಾಗಾಗಿ ಇದು ವಿರಳವಾಗಿದ್ರು ನಾನು ಆಗ್ಲೇ ಹೇಳಿದೆ ಮುಂಜಾಗ್ರತಾ ಕ್ರಮವಾಗಿ ನಾವು ಶೇಕಡ 1% ಬೋರ್ಡೋ ಮಿಶ್ರಣವನ್ನು ಹಾಕಿರ್ತೀವಿ. ಇಲ್ಲೂ ಸಹ ಅಕಸ್ಮಾತ್ ಬಂದಂತ ಸಂದರ್ಭದಲ್ಲಿ ನಿಯಂತ್ರಣ ಮಾಡಬೇಕು ಅಂದ್ರೆ ಶೇಕಡ 1% ಬೋರ್ಡೋ ಮಿಶ್ರಣವನ್ನು ಹಾಕ್ಬೋದು ಅಥವಾ 0.25% 0.25% ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ನಾವು ದ್ರಾವಣವನ್ನು ಹಾಕಬೇಕಾಗ್ತದೆ. ಮತ್ತೆ ಗೆದ್ಲು ಬಗ್ಗೆ ಮೊದಲೇ ಹೇಳಿದ್ರೆ, ಗೆದ್ಲು ಬಗ್ಗೆ ಮೊದಲೇ ಹೇಳಿದೀನಿ, ಕ್ಲೋರೋಡಾನ್ ಪುಡಿ ಅಂತಲೂ ಬಂದಿದೆ ಈಗ ಗೆದ್ಲಿಗೆ 5% ಕ್ಲೋರೋಡಾನ್ ಪುಡಿ ಏನಾದರೂ ಹಾಕ್ಬೋದು ಅಥವಾ ಕ್ಲೋರೋಪೈರಿಪಾಸ್ ಸಾಮಾನ್ಯವಾಗಿ 10 ಲೀಟರ್ ನೀರಿಗೆ 5 ml ಕ್ಲೋರೋಪೈರಿಪಾಸ್ ದ್ರಾವಣವನ್ನು ಸಹ ಹಾಕಬೇಕು. ಗೆದ್ಲು ಈ ಮೈದಾನ ಪ್ರದೇಶದಲ್ಲಿ ಜಾಸ್ತಿ, ವಿಶೇಷವಾಗಿ ಎಲ್ಲಿ ಮರಳಿನ ಅಂಶ ಜಾಸ್ತಿ ಇರ್ತದೆ ಅಲ್ಲಿ ಗೆದ್ಲು ಜಾಸ್ತಿ, ಮರಳು ಮಿಶ್ರಿತ ಕೆಂಪು ಭೂಮಿನಲ್ಲಿ, ಮರಳು ಮಿಶ್ರಿತ ಕೆಂಪು ಭೂಮಿನಲ್ಲಿ. ಆದ್ರಿಂದ ನೀರಾವರಿ ಸೌಲಭ್ಯ ಇದ್ದು ನಾವು ಕರಾರುವಕ್ಕಾಗಿ ನೀರಾವರಿಯನ್ನು ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಗೆದ್ಲಿನ ಅವಳಿಯನ್ನು ಕಡಿಮೆ ಮಾಡಬಹುದು, ಹಾಗೂ ಸಹ ಗೆದ್ಲು ಕಂಡು ಬರ್ತದೆ ಅಂತ ಸಂದರ್ಭದಲ್ಲಿ ನಾವು ಇದನ್ನು ಮಾಡಬೇಕು. ಗೊಣ್ಣೆ ಹುಳು ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ನಮ್ಗೆ ತಿಳಿದಿರೋ ಹಾಗೆ ಗೊಣ್ಣೆ ಹುಳು ಏನಾಗುತ್ತೆ, ಎಲ್ಲಿ ಕೊಳಿತಕ್ಕಂತ ವಸ್ತು ಇರ್ತದೆ, ಎಲ್ಲಿ ತಿಪ್ಪೆಗುಂಡಿ ಇರ್ತದೆ, ಅಂತ ಕಡೆ ತನ್ನ ಸಂತಾನಾಭಿವೃದ್ಧಿಯನ್ನು ಮಾಡ್ತದೆ. ಆದರೂ ಮರಳು ವಿಧದ ಮಣ್ಣಿನಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರ್ತದೆ. ಹಾಗಾಗಿ ಇಲ್ಲೂ ಸಹ ಎಲೆಗಳು ಅಂದ್ರೆ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಒಣಗ್ತವೆ, ಸಾಯ್ತವೆ, ಮುಖ್ಯವಾಗಿ ಬೇರಿಗೆ ಹಾನಿಯಾಗಿರ್ತದೆ. ಇಲ್ಲಿ ಇದನ್ನ ನಾವು ಸುಲಭವಾಗಿ ಹತೋಟಿ ಮಾಡಬಹುದು. ಪೋರೇಟ್ ಅನ್ನ ಪ್ರತಿ ಗಿಡಕ್ಕೆ 15 ಗ್ರಾಮ್ ಪಾಲಿಥಿನ್ ಬ್ಯಾಗ್ ಆದ್ರೆ, ಇಲ್ಲ ಅಂದ್ರೆ ಪೋರೇಟ್ ಹರಳುಗಳನ್ನ ನಾವು ಹಾಕೋದ್ರಿಂದ ಈ ಒಂದು ಗೊಣ್ಣೆ ಹುಳುವನ್ನು ನಾವು ನಿಯಂತ್ರಿಸಬಹುದು. ಇನ್ನ ಈ ತೆಂಗಿನ ಸಸಿ ಮಡಿಯ ಇನ್ನೊಂದು ಮುಖ್ಯವಾದ ಕ್ರಮ ಅಂದ್ರೆ ಗಿಡಗಳನ್ನ ಸುರಕ್ಷಿತವಾಗಿ ತೆಗೆಯುವಂತ, ಹೌದು, ಈ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ, ಯಾವುದೇ ಕಾರಣಕ್ಕೂ ನಾವು ತೆಂಗಿನ ಗಿಡಗಳನ್ನ ಕೈಯಿಂದ ಹಿಡಿದು ತೆಗಿಬಾರದು. ಗುದ್ದಲಿಯನ್ನು ಉಪಯೋಗಿಸಿ ತೆಗಿಬೇಕಾಗ್ತದೆ. ಗುದ್ದಲಿಯ ಸಹಾಯದಿಂದ ಅತಿ ಹೆಚ್ಚು ಬೇರುಗಳು ಆ ಒಂದು ಸಸಿಯ ಜೊತೆ, ಏನಾಗುತ್ತೆ, ತೆಂಗಿನಕಾಯಿಯ ಸಸಿಯಿಂದ ಬೇರ್ಪಡ್ಬಿಡುತ್ತೆ. ಓಹೋ, ನಾವು ತೆಗಿಬೇಕಾದ್ರೆ ಆದಷ್ಟು ಜಾಗ್ರತೆ ವಹಿಸಿ ನಾವು ಗುದ್ದಲಿಯ ಸಹಾಯದಿಂದ ತೆಗಿಬೇಕು. ತೆಗೆದ ನಂತರ ಬೇರುಗಳನ್ನು ಕತ್ತರಿಸುವುದು ಉತ್ತಮವಾದ ಒಂದು ಕ್ರಿಯೆ. ಯಾವುದೇ ಕಾರಣಕ್ಕೂ ಕೈಯಿಂದ ಕೀಳಬಾರದು. ಕಿತ್ತ ನಂತರ ನೆಡುವುದು ಸೂಕ್ತ. ಆದರೆ ಯಾವುದೋ ಕಾರಣದಿಂದ, ಮಳೆ ಇಲ್ಲದೆ ಇರ್ಬೋದು, ಗುಂಡಿಗಳನ್ನು ನಾವು ತೆಗೆದೇ ಇರ್ಬೋದು, ಮತ್ತೊಂದು ಕಾರಣ ಇರ್ಬೋದು, ಅಂತಹ ಸಂದರ್ಭದಲ್ಲಿ ನಾವು ಸುಮಾರು 3-4 ತಿಂಗಳುಗಳ ಕಾಲ ಗಿಡವನ್ನು ಕಿತ್ತ ನಂತರವೂ ಸಹ ನಾವು ಇಟ್ಕೋಬಹುದು. ಆದರೆ ನೆರಳಿನಲ್ಲಿ ಇಟ್ಕೋಬೇಕಾಗ್ತದೆ, ನೀರನ್ನು ಕೊಡ್ತಾ ಇರಬೇಕಾಗ್ತದೆ. ಇನ್ನು ಗುಂಡಿಗಳನ್ನು ಎಷ್ಟು ಗಾತ್ರದ ಗುಂಡಿ ತೆಗಿಬೇಕಾಗತ್ತೆ? ಸಾಧಾರಣವಾಗಿ ಗಿಡಗಳನ್ನು ನೆಡಬೇಕಾದ 3x3 ಅಡಿ ಗುಂಡಿ, 3 ಘನ ಅಡಿ, 3 ಘನ ಅಡಿ, ಸಾಧಾರಣವಾಗಿ 25 ಅಡಿ ಅಂತರ ಕೊಡಬೇಕಾಗತ್ತೆ. ಅದು ನಾವು ಯಾವ ರೀತಿ ಅಂತರ ಬೆಳೆಗಳು, ಮಿಶ್ರ ಬೆಳೆಗಳು ನಾವು ಮಾಡ್ತೀವಿ, ಇಲ್ಲ ಬಹು ಬೆಳೆ ಪದ್ಧತಿಯನ್ನು ನಾವು ಮಾಡ್ತೀವಿ ತೆಂಗಿನಲ್ಲಿ ಅನ್ನೋದು ಆಧರಿಸ್ತದೆ ಅಂತರ. ನಾವು ತೆಂಗು ನೋಡಿ, ತೆಂಗಿನಲ್ಲಿ ಪ್ರಥಮ 10 ವರ್ಷಗಳ ಕಾಲ ನಾವು ಅಂತರ ಬೆಳೆಗಳನ್ನು ಬೆಳಿಬಹುದು. 10-25 ವರ್ಷಗಳ ಕಾಲ ಯಾವುದೇ ಬೆಳೆಯನ್ನು ನಾವು ಬೆಳೆಯಕ್ಕಾಗುದಿಲ್ಲ ತೆಂಗಿನಲ್ಲಿ, ತೆಂಗಿನ ಮಧ್ಯ, ಯಾಕೆಂದ್ರೆ ಆ ಒಂದು ಬೆಳಕನ್ನ ಅದು ಕೆಳಗಡೆ ಕೊಡುವುದಿಲ್ಲ ಆ ಒಂದು ಸಂದರ್ಭದಲ್ಲಿ. 8-10 ವರ್ಷಗಳ ಕಾಲ ನೀವು ಅಂತರ ಬೆಳೆಗಳನ್ನ ಬೆಳ್ಕೋಬಹುದು. 10-25 ವರ್ಷಗಳ ಕಾಲ ಯಾವುದೇ ಬೆಳೆಯನ್ನು ಬೆಳಕಾಗುವುದಿಲ್ಲ. 25 ವರ್ಷಗಳ ನಂತರ ನೀವು ಬಹುಮಹಡಿ ಬೆಳೆ ಪದ್ಧತಿ ಅಂತ ನಾವು ಏನು ಕರಾವಳಿ ಪ್ರದೇಶ ಮತ್ತೆ ಮಲೆನಾಡು ಪ್ರದೇಶದಲ್ಲಿ ಮಾಡ್ತಾರೆ ಅಲ್ಲಿ ನಾವು ಮಾಡ್ಕೋಬಹುದು. ಅಂತರ ಬೆಳೆಯ ಪದ್ಧತಿಯನ್ನು ಆಧರಿಸ್ತದೆ. ಆದ್ರೂ ತಾವು ಹೇಳ್ದಂಗೆ 25-30 ಅಡಿ ಅಂತರ ಸೂಕ್ತ. ಸೂಕ್ತವಾದ ರೈತ ಬಾಂಧವರೇ, ತಮಗೆ ಈ ತೆಂಗಿನ ಸಸಿ ಮಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9900584815. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9900584815. ತುಂಬ ಸಂತೋಷ ಡಾಕ್ಟರ್ ಮಲ್ಲಿಕಾರ್ಜುನ ಗೌಡ್ರೆ. ಧನ್ಯವಾದ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ತೆಂಗಿನ ಸಸಿ ಮಡಿ ತಯಾರಿಕೆ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೆಂಗಿನ ಸಸಿ ಮಡಿ ತಯಾರಿಕೆ ಕುರಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಎಪಿ ಮಲ್ಲಿಕಾರ್ಜುನ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸುಧಾರಿತ ಕೃಷಿ ಯಂತ್ರೋಪಕರಣಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸೈಯದ್ ಮಜರ್ ಅಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಈಗ ಸಮಯ 6:34. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ ರೇನ್ಬೋ ಸಹಯೋಗದಲ್ಲಿ, 7:45 ವಿಧಾನಮಂಡಲದಲ್ಲಿ ಇಂದು, 9:05 ರೇಡಿಯೋ ಸರಣಿ ಮನೆ ಮನೆಯ ಜಗತ್ತು, ರಚನೆ ಬೂದಾಳ್ ಕೃಷ್ಣಮೂರ್ತಿ, ನಿರ್ಮಾಣ ಅನಿಲ್ ಕುಮಾರ್. ಇಂದು ರಾತ್ರಿ 9:30 ಕನ್ನಡ ಭಾರತಿ, ನುಡಿಚಿತ್ರ ಯಕ್ಷಕವಿಗಳ ಚಿತ್ರಕಾವ್ಯ, ರಚನೆ ಹಾಗೂ ಪ್ರಸ್ತುತಿ ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್, ನಿರ್ಮಾಣ ದಿವಾಕರ ಹೆಗಡೆ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 10:00 ನಾಟಕ ದೇವಲಾಪುರ ಆಸ್ಪತ್ರೆ, ರಚನೆ ಡಾ ಗೋವಿಂದ ಮಣ್ಣೂರ್, ನಿರ್ಮಾಣ ಅನಿಲ್ ದೇಸಾಯಿ. 10:30 ತೂಗುಮಂಚ.